ಕೃಷಿ ರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಹಿಪ್ಪು ನೇರಳೆ ಬೆಳೆಗೆ ಕಾಡುವ ರೋಗಗಳು, ಕೀಟಬಾಧೆ ಹಾಗೂ ಅವುಗಳ ಸಮಗ್ರ ನಿರ್ವಹಣೆ ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯಲ್ಲಿ ವಿಜ್ಞಾನಿಯಾಗಿರುವ ಡಾಕ್ಟರ್ ಅರುಣ್ ಕುಮಾರ್ ಜಿಎಸ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಎಸ್ಎಸ್ಸಿ ಹೇಮಕುಮಾರ್. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಆನಂತರ ಸಂದರ್ಶನ ಮೂಡಿಬರಲಿದೆ. ಆತ್ಮನಿರ್ಭರ್ ಕಿಸಾನ್ ಭಾರತ್ ಕಿಶಾನ್ ಉತ್ಪಾದನ್ ಮೇ ಆತ್ಮನಿರ್ಭರ್ ಹೋನೆ ಕೆ ಸಾಥ್ ಸಾಥ್ ಫಸಲ್ ಕಿ ಕಟಾಯಿ ಕೆ ಉಪರಾಂತ್ ಉಪಜ್ ಕಿ ಹಾನಿ ಕೋ ರೋಕ್ನೆ, ಗ್ರಾಮೀಣ ಕ್ಷೇತ್ರೋ ಮೇ ರೋಜ್ಗಾರ್ ಸೃಜನ್ ಕರ್ನೆ ಔರ್ ಬೀಜ್ ಸೆ ಬಾಜಾರ್ ತಕ್ ಕೆ ವಿಷನ್ ಕೋ ಮಜಬೂತಿ ದೇನೆ ಕೆ ಉದ್ದೇಶ್ಯ ಸೆ ಏಕ್ ವರ್ಷ ಪೂರ್ವ ಮಾನನೀಯ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ನೆ ಏಕ್ ಮಹತ್ವಾಕಾಂಕ್ಷಿ ಕೇಂದ್ರೀಯ ಯೋಜನಾ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಕಿ ಶುರುವಾತ್ ಕಿ. ಇಸ್ ಆಧುನಿಕ ಇನ್ಫ್ರಾಸ್ಟ್ರಕ್ಚರ್ ಸೆ ಕೃಷಿ ಆಧಾರಿತ ಉದ್ಯೋಗ ಲಗಾನೆ ಮೇ ಏಕ್ ಬಹುತ್ ಬಡ ಬದಲಾವ್ ಆಯೇಗಾ ಔರ್ ಬಹುತ್ ಬಡಿ ಗತಿ ಆಯೇಗಿ. ಸಾಥಿಯೋ, ಅಬ್ ಹಮ್ ಉಸ್ ಸ್ಥಿತಿ ಕಿ ತರಫ್ ಬಡ್ ರಹೆ ಹೈನ್ ಜಹಾಂ ಗಾಂವ್ ಕೆ ಕೃಷಿ ಉದ್ಯೋಗೋ ಸೆ ಫೂಡ್ ಆಧಾರಿತ ಉತ್ಪಾದ ಶಹರ್ ಜಾಯೆಂಗೆ ಔರ್ ಯಹಿ ತೋ ಆತ್ಮನಿರ್ಭರ ಭಾರತ್ ಅಭಿಯಾನ ಕಾ ಸಂಕಲ್ಪ ಹೈ. राजस्थान के लाभार्थी श्री दिनेश भट्टर ने जीरे की प्रोसेसिंग यूनिट लगाकर आसपास के ग्रामीणों को आत्मनिर्भरता प्रदान की है. महाराष्ट्र के लाभार्थी श्री अनूप कुमार मोहता ने वेयर हाउस बनाकर अन्न भंडारण को सुनिश्चित किया है. आज देश के कोने कोने से किसान, कृषि उद्यमी, किसान उत्पादक संघ, प्राथमिक कृषि सहकारी समितियां, स्वयं सहायता समूह और कृषि उपज मंडियां इस योजना का लाभ उठा रहे हैं. ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನಿಯಾ ತಡೆಗಟ್ಟೋಣ. ರೋಗ ಲಕ್ಷಣಗಳು ಇದ್ದಕ್ಕಿದ್ದಂತೆ ತೀವ್ರ ಜ್ವರ, ಮೈಕೈ ನೋವು ಮತ್ತು ಕೀಳು ನೋವು, ತೀವ್ರವಾದ ತಲೆನೋವು, ಹೆಚ್ಚಾಗಿ ಹಣೆ ಮುಂಭಾಗ, ಕಣ್ಣಿನ ಹಿಂಭಾಗದ ನೋವು, ಈ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ನಿಮ್ಮ ಹತ್ತಿರದ ಆಸ್ಪತ್ರೆಗೆ ತಕ್ಷಣ ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ರೈತ ಬಾಂಧವರೇ ನಮಸ್ಕಾರ. ಇಂದು ನಮ್ಮೊಂದಿಗಿದ್ದಾರೆ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆ ಮೈಸೂರು, ಇಲ್ಲಿ ವಿಜ್ಞಾನಿಗಳಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಡಾಕ್ಟರ್ ಅರುಣ್ ಕುಮಾರ್ ಜಿ ಎಸ್ ಅವರು. ಡಾಕ್ಟರ್ ಅರುಣ್ ಕುಮಾರ್ ಜಿ ಎಸ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ರೇಷ್ಮೆ ಅಂತಕ್ಕಂಥದ್ದು ಒಂದು ಉಪಬೆಳೆಯಾಗಿ ಬೆಳೀತಾ ಇದ್ರಿ, ಹಾಗೆ ಎಷ್ಟೋ ಜನ ರೈತರು ಇತ್ತೀಚಿನ ದಿನಗಳಲ್ಲಿ ರೇಷ್ಮೆಯನ್ನು ಪ್ರಮುಖ ಬೆಳೆಯಾಗಿ ಬೆಳೆದು ಅದರಲ್ಲೇ ತಮ್ಮ ಜೀವನ ನಿರ್ವಹಣೆಯನ್ನು ಮಾಡ್ತಾ ಇರತಕ್ಕಂತಹ ಹಲವಾರು ರೈತರು ದಿನ ದಿನ ಹೆಚ್ಚಾಗ್ತಾ ಇದ್ದಾರೆ. ಕೆಲವೊಂದು ಸಂದರ್ಭಗಳಲ್ಲಿ ಈ ರೇಷ್ಮೆ ಅಂದರೆ ಏನಿದೆ, ನಮ್ಮ ಹಿಪ್ಪು ನೇರಳೆ ಗಿಡಗಳಿಗೆ ಕೆಲವೊಂದು ರೋಗಗಳು ಹಾಗೂ ಕೀಟಬಾಧೆಗಳು ಕಾಡ್ತಕ್ಕಂಥದ್ದು ಸಹಜವಾಗಿದೆ. ಇಂತಹ ರೋಗಗಳು ಹಾಗೂ ಕೀಟಬಾಧೆಗಳ ಸಮಗ್ರ ನಿರ್ವಹಣೆ ವಿಚಾರವಾಗಿ ತಿಳಿಸ್ಕೊಡ್ಲಿಕ್ಕಾಗಿ ನಮ್ಮ ಡಾಕ್ಟರ್ ಅರುಣ್ ಕುಮಾರ್ ಅವರು ಇಂದಿದ್ದಾರೆ. ಸರ್, ಹೇಳಿ, ಯಾವೆಲ್ಲ ರೋಗಗಳು ಪ್ರಮುಖವಾಗಿ ಈ ಹಿಪ್ಪು ನೇರಳೆ ಬೆಳೆಗೆ ಬರುತ್ತೆ? ಎಲ್ಲ ನನ್ನ ರೇಷ್ಮೆ ಬೆಳೆಗಾರರಿಗೆ ನಮಸ್ಕಾರಗಳು. ಇವತ್ತು ನಾವು ಹಿಪ್ಪು ನೇರಳೆಯಲ್ಲಿ ಬರ್ತಕ್ಕಂಥ ರೋಗಗಳು ಮತ್ತು ಕೀಟಗಳು ಮತ್ತು ಅವನ್ನ ಯಾವ ರೀತಿ ನಾವು ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಸವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ನಾನು ರೋಗಗಳ ಬಗ್ಗೆ ಮಾತಾಡ್ತೀನಿ. ಈ ರೋಗಗಳು ಅಂತ ಹೇಳಿದ್ರೆ ಹೆಚ್ಚು ಎಲೆಯ ಮೇಲ್ಭಾಗ ಅಥವಾ ಎಲೆಯ ಕೆಳಭಾಗದಲ್ಲಿ ಬರ್ತಕ್ಕಂಥ ರೋಗಗಳಿರ್ಬೋದು ಅಥವಾ ಮಣ್ಣಿನಿಂದ ಬರ್ತಕ್ಕಂಥ ರೋಗಗಳಿರ್ಬೋದು, ಇವುಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈಗ ಹಿಪ್ಪು ನೇರಳೆಯಲ್ಲಿ ಈ ಎಲೆಯ ಮೇಲ್ಭಾಗ ಅಥವಾ ಭೂಮಿಯ ಮೇಲ್ಭಾಗ ಬರ್ತಕ್ಕಂಥ ರೋಗಗಳಲ್ಲಿ ಎಲೆ ಚಿಕ್ಕೆ ರೋಗ, ಬೂದು ರೋಗ ಮತ್ತು ಎಲೆ ತುಕ್ಕು ರೋಗ, ಇಂತಹ ರೋಗಗಳು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಒಂದು ಬಾಧೆಯನ್ನು ಉಂಟು ಮಾಡ್ತಾ ಇದ್ದಾವೆ. ಮೊದಲನೇದಾಗಿ ನಾವು ನೋಡಬೇಕು ಅಂತ ಹೇಳಿದ್ರೆ ಈ ಡಿಸೆಂಬರು ಜನವರಿ ತಿಂಗಳಲ್ಲಿ ಚಳಿಗಾಲದಲ್ಲಿ ಹೆಚ್ಚಾಗಿ ನಮಗೆ ಬೂದು ರೋಗ ಕಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಎಲೆ ತುಕ್ಕು ರೋಗನೂ ಕೂಡ ಕಂಡು ಬರ್ತಾ ಇದೆ. ಮಳೆಗಾಲದಲ್ಲಿ ಹೆಚ್ಚಾಗಿ ನಮಗೆ ಎಲೆ ಚುಕ್ಕೆ ರೋಗ, ಬೆಂಕಿ ರೋಗ, ಈ ರೀತಿ ರೋಗಗಳು ನಮ್ಮ ತೋಟದಲ್ಲಿ ಬಾಧೆಯನ್ನು ಉಂಟು ಮಾಡ್ತಾ ಇದ್ದಾವೆ. ಹಾಗಾದರೆ ಇವುಗಳನ್ನು ನಾವು ನಮ್ಮ ರೈತರಿಗೇನು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಈ ಗುಣಲಕ್ಷಣಗಳನ್ನು ಹೇಳ್ಕೊಡೋದು ಬೇಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಇದ್ರ ನಿರ್ವಹಣೆ ಬಗ್ಗೆ ಎಲ್ಲ ಮೀನ್ಸ್ ಯಾವ ರೀತಿ ಅದನ್ನು ಕಂಡುಹಿಡಿಬೇಕು ಅನ್ನೋದು ಗೊತ್ತಿದೆ. ಆದರೂ ಕೂಡ ನಮಗೆ ಹೊಸದಾಗಿ ರೇಷ್ಮೆಯನ್ನು ಬೆಳೀತಕ್ಕಂತಹ ಯುವ ರೈತರ ಸಮೂಹ ಇರ್ತದೆ, ಅವರಿಗಾಗಿ ನೀವು ಈ ಕೆಲವೊಂದು ಪ್ರಮುಖ ರೋಗಗಳ ಚಿಹ್ನೆಗಳು ಏನೇನು ಇರ್ತದೆ ಅಂತ ಹೇಳಿ ಕಾರ್ಯಕ್ರಮನ ಮುಂದುವರ್ಸೋಣ. ಈಗ ಚಿಹ್ನೆಗಳು ಅಂತ ಹೇಳಿದ್ರೆ ಎಲೆ ಚುಕ್ಕೆ ರೋಗ ಅಂತ ಹೇಳಿದ್ರೆ ಕಂದು ಬಣ್ಣದ ಒಂದು ವೃತ್ತಾಕಾರವಾಗಿರ್ತಕ್ಕಂತಹ ಅನಿಮಿಯತ ಎಲೆಗಳ ಕಲೆಗಳನ್ನು ನಾವು ದೊಡ್ಡದಾಗೂ ನೋಡ್ಬೋದು ಅಥವಾ ಚಿಕ್ಕದಾಗೂ ನೋಡ್ಬೋದು. ಈ ರಂಧ್ರಗಳು ಕೂಡ ಆ ಒಂದು ಎಲೆ ಚುಕ್ಕೆಯಲ್ಲಿ ಆಗಿರ್ತವೆ, ಇಂಥದ್ದು ಎಲೆ ಚುಕ್ಕೆಯಲ್ಲಿರುತ್ತೆ. ಆದರೆ ಬೂದು ರೋಗ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ, ಎಲೆಯ ಕೆಳಭಾಗದಲ್ಲಿ ಈ ಒಂದು ಶಿಲೀಂಧ್ರ ಬೂದಿ ಬಣ್ಣದಲ್ಲಿ ಬೆಳೆದಿರುತ್ತೆ. ಇದು ಯಾವ ರೀತಿ ಅಂತ ಹೇಳಿದ್ರೆ ಈ ಹೇಗೆ ಶಿಲೀಂಧ್ರ ನಮ್ಮ ಕೊಬ್ಬರಿ ಮೇಲೆ ಬೆಳೆದಿರುತ್ತೆ ಅದೇ ರೀತಿಯಾಗಿ ಎಲೆಯ ಹಿಂಭಾಗದಲ್ಲಿ ಬೆಳೆದಿರುತ್ತೆ. ಸ್ವಲ್ಪ ದಿನದ ನಂತರ ಎಲೆಯ ಮೇಲ್ಭಾಗದಲ್ಲಿ ನಾವು ಹಳದಿಯ ಮಚ್ಚೆಗಳನ್ನು ನೋಡ್ಬೋದು. ಇದು ಬೂದು ರೋಗದ ಲಕ್ಷಣಗಳು. ಹಾಗೆಯೇ ತುಕ್ಕು ರೋಗದ ಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಎಲೆಯ ಹಿಂಭಾಗ ಸಣ್ಣ ಒಂದು ಪಿನ್ನಿನ ಸೂಜಿಯ ಒಂದು ಎಷ್ಟು ಆಕಾರ ಇರುತ್ತೆ ಅಷ್ಟು ಸಣ್ಣ ಸಣ್ಣ ಚುಕ್ಕೆಗಳನ್ನು ನಾವು ನೋಡಿ ಅಲ್ಲಿ ಈ ಕಂದು ಬಣ್ಣದ ಒಂದು ಪುಡಿ ಡೆವಲಪ್ ಆಗಿರುತ್ತೆ. ಅದನ್ನು ನಾವು ಯುರೋಸ್ಪೋರ್ಸ್ ಅಂತ ಹೇಳ್ತೀವಿ. ಅದನ್ನು ನಾವು ಮುಟ್ಟಿದರೆ ಯಾವ ರೀತಿ ಈ ಕಬ್ಬಿಣದಲ್ಲಿ ಮಳೆಗಾಲದಲ್ಲೆಲ್ಲ ತುಕ್ಕು ಹಿಡಿದಿರುತ್ತೆ ಅದೇ ರೀತಿ ಲಕ್ಷಣಗಳನ್ನು ನಾವು ನೋಡಬಹುದು. ನಿರ್ವಹಣೆ ಹೇಗಪ್ಪ ಅದೇಗಳು ಕಂಡು ಬಂದರೆ? ಹೌದು, ಭಾಳ ಉತ್ತಮವಾಗಿ ಕೇಳಿದ್ರಿ. ಅಂಥ ಸಂದರ್ಭದಲ್ಲಿ ಏನಾದರೂ ಬಂತು ಅಂತ ಹೇಳಿದ್ರೆ ಆಲ್ರೆಡಿ ಈಗ ಅವರು ಹುಳುಗಳನ್ನು ತಂದಿದ್ದಾರೆ, ಮೇಯಿಸ್ತಾ ಇದ್ದಾರೆ, ಈಗ ನಾವು ಈ ಕೀಟನಾಶಕಗಳನ್ನು ಬಳಸೋಕ್ಕಾಗೋದಿಲ್ಲ ಅಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಇವೆರಡೂ ನಿವಾರಣೆ ಮಾಡಿರ್ತಕ್ಕಂಥ ಬಯಲಾಜಿಕಲ್ ಕಂಟ್ರೋಲ್ ಅಂತ ಹೇಳ್ತೀವಿ, ಜೈವಿಕ ವಿಧಾನ, ಟ್ರೈಕೋ ಕಾರ್ಡ್ ಅಂತ ಸಿಗುತ್ತೆ. ಟ್ರೈಕೋಗ್ರಾಮ ಚೈಲೆನ್ಸಿಸ್, ಇದು ಒಂದು ಪರಭಕ್ಷಕ ಜೀವಿ. ಇದು ಏನು ಮಾಡುತ್ತೆ, ಈ ಎರಡೂ ಹುಳಗಳ ಮೇಲೆ ಏನು ಎಲೆ ಸುರುಳಿ ಇದೆ ಮತ್ತು ಈ ಒಂದು ಕಂಬಳಿ ಹುಳು ಅಂತ ಹೇಳ್ತೀವಿ ಅಥವಾ ಕೋರೆ ಹುಳು ಅಂತ ಹೇಳಿದ್ವಿ, ಇದರ ಮೊಟ್ಟೆಗಳ ಮೇಲೆ ಹೋಗಿ ಅದು ಮೊಟ್ಟೆಯನ್ನು ಇಟ್ಟು ಅಲ್ಲಿಂದ ಇದು ನಮ್ಮ ಈ ಒಂದು ಕೀಟಬಾಧೆಗಳನ್ನು ನಿರ್ವಹಿಸುತ್ತೆ. ಟ್ರೈಕೋ ಕಾರ್ಡ್ ಅಂತಕ್ಕಂಥದ್ದು ಮಂಡ್ಯದಲ್ಲಿ ಬಯಲಾಜಿಕಲ್ ಕಂಟ್ರೋಲ್ ಅಂತ ಒಂದು ಲ್ಯಾಬೊರೇಟ್ರಿ ಇದೆ, ಅಲ್ಲಿ ಜೈವಿಕ ವಿಜ್ಞಾನಗಳ ಒಂದು ಲ್ಯಾಬೊರೇಟ್ರಿ ಇದೆ, ಅಲ್ಲಿ ಸಿಗುತ್ತೆ. ಇದನ್ನು ನಾವು ಒಂದು A4 ಸೈಜ್ ಪೇಪರ್ ಅಂತ ಹೇಳ್ತೀವಿ, ಆ ಪೇಪರ್ನಲ್ಲಿ ಒಂದು ಸಣ್ಣ ಸಣ್ಣ ಸಣ್ಣ ಆಕಾರದಲ್ಲಿ ಅವ್ರು ಕಟ್ ಮಾಡಿ ನಾವು ಅದನ್ನು ಅಲ್ಲಿ ಮೊಟ್ಟೆಗಳಿರುತ್ತೆ ಅದನ್ನು ತೊಗೊಂಬಂದು ವಾರಕ್ಕೆ ಒಂದು ಪೇಪರ್ ಸೀಟನ್ನು ನಾವು 1 ಎಕರೆಗೆ ಬಿಡಬೇಕಾಗುತ್ತೆ, ವಾರಕ್ಕೆ ಒಂದು. ಆ ರೀತಿ ಬಿಟ್ಟಾಗ ಮಾತ್ರ ಜೈವಿಕವಾಗಿ ಇದನ್ನು ನಾವು ನಿಯಂತ್ರಿಸ್ಬೋದು, ಭಾಳ ಎಫೆಕ್ಟಿವ್ ಆಗಿ ಇದನ್ನು ನಾವು ನಿರ್ವಹಣೆ ಮಾಡ್ಬೋದು. ಅದಾದ ನಂತರ ಈ ವರ್ಷದ ಒಂದು ವಾತಾವರಣದ ಏರುಪೇರಿನಿಂದ ಒಂದು ಬಿಳಿ ನೊಣ ಅಂತಕ್ಕಂಥ ಕೀಟದ ಬಾಧೆನೂ ಹೆಚ್ಚಾಗಿದೆ. ಅದಾದ ನಂತರ ನಾವು ಸಸ್ಯ ಹೇನು ಅಂತ ಹೇಳ್ತೀವಿ, ಇವು ಎರಡೂ ಕೂಡ ರಸ ಹೀರುವಂಥ ಕೀಟಗಳು, ಇವುಗಳು ಕೂಡ ಹೆಚ್ಚಾಗಿ ಬಾಧೆಯನ್ನು ಮಾಡ್ತಾ ಇದ್ದಾವೆ. ರೈತ ಬಾಂಧವರು ಈ ಒಂದು ಕೀಟಗಳನ್ನು ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರೆ ಈಗಾಗಲೇ ನಾವು ಈ ಒಂದು ಶಿಫಾರಸು ಮಾಡಿರ್ತಕ್ಕಂತಹ ಎಕೋನೀಮ್ 10,000 PPM ಅಂದರೆ ಅದರದ್ದು ಕಾನ್ಸಂಟ್ರೇಷನ್ ಅಷ್ಟಿರುತ್ತೆ. ಎಕೋನೀಮ್ ಅಂತಕ್ಕಂಥದ್ದು ಮಾರ್ಕೆಟ್ನಲ್ಲಿ ಸಿಗುತ್ತೆ. ಅದನ್ನು 3 ml 1 ಲೀಟ್ರ್ ನೀರಿಗೆ ದ್ರಾವಣವನ್ನು ಮಾಡಿಕೊಂಡು ಸಿಂಪಡಣೆ ಮಾಡಬೇಕಾಗುತ್ತೆ. ಇದರದ್ದು ಸುರಕ್ಷಿತಾವಧಿ 10 ದಿನ ಇರುತ್ತೆ. ಅದೇ ರೀತಿಯಾಗಿ ಮತ್ತೊಂದು ರೋಗಾರ್ ಅಂತ ಸಿಗುತ್ತೆ ಮಾರ್ಕೆಟ್ನಲ್ಲಿ ಕೀಟನಾಶಕ, ಅದನ್ನು 3 ml 1 ಲೀಟ್ರ್ ನೀರಿಗೆ ಹಾಕಿ ನಾವು ದ್ರಾವಣವನ್ನು ಸಿಂಪಡಣೆ ಮಾಡಬೇಕಾಗುತ್ತೆ. ಇದರದ್ದು ಸುರಕ್ಷಿತಾವಧಿ 20 ದಿನ ಇರುತ್ತೆ. ಇವತ್ತು ನೀವು ಸಿಂಪಡಣೆ ಮಾಡಿದ್ರೆ ಇವತ್ತಿಂದ ಹಿಡಿದು 20 ದಿನ ನಂತರ ಈ ಸೊಪ್ಪನ್ನು ನಾವು ಬಳಸ್ಬೋದು. ಒಂದು ವೇಳೆ ತೀವ್ರತೆ ಇವೆರಡೂ ರಸ ಹೀರೋ ಕೀಟಗಳದ್ದು ಹೆಚ್ಚಾಗಿತ್ತಪ್ಪ, ಇನ್ನೂ ನಾವು ಕಡಿಮೆ ಆಗಲಿಲ್ಲ ಅಂದಾಗ 10 ದಿನದ ನಂತರ ಮತ್ತೊಮ್ಮೆ ಈ ಒಂದು ಕೀಟನಾಶಕಗಳನ್ನು ಸಿಂಪಡಣೆ ಮಾಡಬೇಕಾಗುತ್ತೆ. ಆಗಲೂ ಕೂಡ ನಾವು ಈ ಸುರಕ್ಷಿತಾವಧಿಯನ್ನು ಲೆಕ್ಕ ಹಾಕಿ ನಂತರ ಅದನ್ನು ನಾವು ಸಿಂಪಡಣೆ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಹುಳುಗಳಿಗೆ ಮೇಯಿಸೋಕ್ಕೆ ನಾವು ಯಾವಾಗ ಶುರು ಮಾಡ್ತೀವಿ, ಇದನ್ನು 8 ದಿನಗಳ ಮುಂಚೆ ನಾವು ಸಿಂಪಡಣೆ ಮಾಡಬೇಕು ಅಂತಕ್ಕಂಥ ಲೆಕ್ಕಾಚಾರ ಭಾಳ ಅವಶ್ಯಕ ಈ ಒಂದು ಹಿಪ್ಪುನೇಳೆ ತೋಟದಲ್ಲಿ. ಈ ರೀತಿಯ ರೋಗಗಳು ಏನಾದರೂ ಕಂಡು ಬಂತು ಅಥವಾ ಕೀಟಬಾಧೆಗಳು ಕಂಡು ಬಂತು, ನಮಗೆ ಅಲ್ಲಿ ಔಷಧಿ ಸಿಂಪಡಣೆ ಮಾಡ್ತಕ್ಕಂತಹ ಅನಿವಾರ್ಯತೆಯ ಒದಗಿ ಬಂದಿದೆ ಅಂದಾಗ ನಾವು ಸ್ವಲ್ಪ ಈ ಹುಳುಗು ತಂದು ಚಾಕಿ ಕಟ್ಟುವ ಒಂದು ಪ್ರಕ್ರಿಯೆನ ಮುಂದೂಡ್ಕೊಂಡ್ರೆ ತುಂಬ ಒಳ್ಳೆಯದು. ಸೊ ಅದೇ ರೀತಿಯಾಗಿ ಈ ನುಸಿ ಹಾವಳಿ ಈ ವರ್ಷ ಸ್ವಲ್ಪ ಕಡಿಮೆ ಇದೆ, ಹೋದ ವರ್ಷ ತುಂಬ ಹೆಚ್ಚಿತ್ತು. ಅದು ನುಸಿ ಹಾವಳಿ ಏನಾದರೂ ಇತ್ತಪ್ಪ ಅಂತ ಹೇಳಿದ್ರೆ ನಾನೇನು ಮೊದಲು ಈ ಎಲೆ ಸುರುಳಿ ಹುಳನ್ನು ನಿಯಂತ್ರಣ ಮಾಡಲಿಕ್ಕೆ ಕೀಟನಾಶಕ ಹೇಳಿದೆ ಇಂಟ್ರಾಪ್ರಿಡ್ ಅಂತ, ಅದೇ ಒಂದು ಔಷಧಿಯಿಂದ ನಾವು ಅದನ್ನು ನಿರ್ವಹಿಸ್ಬೋದು. 1.5 ml ಅದನ್ನು 1 ಲೀಟ್ರ್ ನೀರಿನಲ್ಲಿ ದ್ರಾವಣ ಮಾಡ್ಕೊಂಡು ಸಿಂಪಡಣೆ ಮಾಡಿ ನುಸಿ ಹಾವಳಿನೂ ಕೂಡ ನಾವು ಒಂದು ನಿಯಂತ್ರಣವನ್ನು ಮಾಡ್ಬೋದು. ಅದೇ ರೀತಿಯಾಗಿ ಒಂದು ಸಲ್ಫರ್ ಅಂತ ಸಿಗುತ್ತೆ, ಸಲ್ಫರ್ ಅಂತಕ್ಕಂಥ ಶಿಲೀಂಧ್ರನಾಶಕ ಅದು, ಅಥವಾ ಅದರಲ್ಲಿ ಈ ಮೈಟಿ ಸೈಡ್ ಎಫೆಕ್ಟ್ ನುಸಿಯನ್ನು ಕೂಡ ನಿಯಂತ್ರಿಸತಕ್ಕಂಥ ಒಂದು ಶಕ್ತಿ ಇದೆ. ಅದಾದ ನಂತರ ಅದು ಒಂದು ನ್ಯೂಟ್ರಿಷನ್ನು ಅಂತ ಹೇಳ್ತೀವಿ, ಅದು ಒಂದು ಪೋಷಕಾಂಶನೂ ಇರೋದ್ರಿಂದ ಈ ಸಲ್ಪರು ಮತ್ತು ಕಡಿಮೆ ಬೆಲೆಯಲ್ಲಿ ಸಿಗೋದ್ರಿಂದ ಸಲ್ಪರ್ನಿಂದ ನಾವು ಬೂದು ರೋಗನೂ ಕೂಡ ನಿರ್ವಹಣೆ ಮಾಡ್ಬೋದು. ಈ ಒಂದೇ ಒಂದು ವಸ್ತುವಿಂದ, ಒಂದೇ ಪ್ರಾಡಕ್ಟ್ನಿಂದ ನಮಗೆ ಮೂರು ಲಾಭಗಳಿದೆ. ಒಂದು ನುಸಿಯನ್ನು ನಿಯಂತ್ರಿಸ್ಬೋದು, ಒಂದು ಬೂದು ರೋಗವನ್ನು ನಿಯಂತ್ರಿಸ್ಬೋದು, ಇನ್ನೊಂದು ಇದು ಪೋಷಕಾಂಶ ಆಗಿಯೂ ಕೂಡ ನಮಗೆ ಕೆಲಸ ಮಾಡೋದ್ರಿಂದ ರೈತ ಬಾಂಧವರು ಈ ರೀತಿ ಸಮಸ್ಯೆಗಳು ಕಂಡಾಗ ಈ ಸಲ್ಫರ್ 80% WP ಅಂತಕ್ಕಂಥದ್ದು ಮಾರ್ಕೆಟಲ್ಲಿ ಸಲ್ಫೆಕ್ಸ್ ಅಂತ ಒಂದು ಪ್ರಾಡಕ್ಟ್ ಆಗಿ ಸಿಗುತ್ತೆ. ಇದನ್ನು 3 ಗ್ರಾಮ್ 1 ಲೀಟ್ರ್ ನೀರು ದ್ರಾವಣವನ್ನು ತಯಾರು ಮಾಡಿಕೊಂಡು ಸಿಂಪರಣೆ ಮಾಡ್ಬೋದು. ಇದರ ಸುರಕ್ಷಿತ ಅವಧಿ 5 ದಿನ. ಇವತ್ತು ನೀವು ಸಿಂಪರಣೆ ಮಾಡಿದ್ರೆ 5 ದಿನ ನಂತರನೇ ಸೊಪ್ಪನ್ನು ನೀವು ಬಳಸ್ಬೋದಾಗಿದೆ. ಈಗ ತಾವೆಲ್ಲ ಹೇಳ್ತಾ ಇರತಕ್ಕಂಥ ಈ ರೋಗಗಳಾಗ್ಬೋದು, ಕೀಟಬಾಧೆಗಳಾಗ್ಬೋದು, ಇದೆಲ್ಲ ಸಾಮಾನ್ಯವಾಗಿ ಬೇರೆ ಬೆಳೆಗಳಲ್ಲೂ ಕೂಡ ಕಂಡು ಬರುತ್ತೆ. ಆದರೆ ಹಿಪ್ಪು ನೇರಳೆಗೆ ಅಂತಕ್ಕಂಥದ್ದೇ ನಿಗದಿತವಾಗಿ ಈ ಹಿಪ್ಪು ನೇರಳೆಗೆ ಮಾತ್ರ ಕಾಡುವಂಥ ಕೀಟ, ಈ ಹಿಪ್ಪು ನೇರಳೆಗೆ ಮಾತ್ರ ಕಾಡುವಂತಹ ರೋಗ ಅಥವಾ ಶಿಲೀಂಧ್ರ ರೋಗಗಳಾಗ್ಬೋದು, ಈ ರೀತಿ ಯಾವುದಾದ್ರು ಬೇರೆ ರೋಗಗಳಿದ್ದಾವ ಇದಕ್ಕೆ? ಈಗ ನೀವು ಹೇಳಿದ್ರಿ ರೋಗಗಳು ಅಂತ ಹೇಳಿದ್ರೆ ಎಲ್ಲ ಬೆಳೆಗಳಿಗೂ ಹೆಚ್ಚು ಕಡಿಮೆ ಈಗ ಟೊಮೆಟೋದಲ್ಲಿ ಬರೋದು ಮತ್ತು ಈಗ ತಂಬಾಕಿನಲ್ಲಿ ಬರ್ತಕ್ಕಂಥ ಒಂದು ರೋಗ ಇದೆ, ಅದನ್ನು ನಾವು ಬೇರು ಗಂಟು ರೋಗ ಅಂತ ಹೇಳ್ತೀವಿ. ಅಲ್ಲಿ ಬರ್ತಕ್ಕಂಥದ್ದು ಸಾಮಾನ್ಯವಾಗಿ ಇದರಲ್ಲೂ ಬರುತ್ತೆ, ಹಾಗೆ ಎಲ್ಲ ಬೆಳೆಗಳಲ್ಲೂ ಬರೋದ್ರಿಂದ ಆ ಒಂದು ಬೆಳೆಗಳನ್ನು ಬೆಳೆದ ಜಾಗದಲ್ಲಿ ಇದನ್ನೇನಾದರೂ ನಾವು ಹಿಪ್ಪನ್ನೆಳೆ ಬೆಳೆದ್ರೆ ಈ ರೋಗಗಳು ಬರೋವಂಥ ಸಾಧ್ಯತೆ ಇರುತ್ತೆ. ಏನು ಬೇರುಗಂಟು ರೋಗ, ಬೇರುಕೊಳೆ ರೋಗ. ಈ ಬೇರುಗಂಟು ರೋಗನೂ ಕೂಡ ನಿರ್ವಹಣೆ ಮಾಡೋದು ಹೇಗೆ ಅಂತ ಹೇಳಿದ್ರೆ, ನಮ್ಮ ಒಂದು ಸಂಸ್ಥೆಯಿಂದ ನೀಮಹಾರಿ ಅಂತಕ್ಕಂಥ ಒಂದು ಪದಾರ್ಥವನ್ನು ನಾವು ಬಿಡುಗಡೆಗೊಳಿಸಿದ್ದೀವಿ. ಅದು 16 kg 1 ಎಕರೆಗೆ 160 kg ಚೆನ್ನಾಗಿ ಕೊಳೆತಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರದಲ್ಲಿ ಮಿಶ್ರಣ ಮಾಡಿ 1 ಎಕರೆಗೆ ನಾವು ಎರಚಬೇಕಾಗುತ್ತೆ. ಇದರಿಂದ ಈ ಒಂದು ಗಂಟು ರೋಗ, ನೆಮಟೋಡಿಂದ ಬರ್ತಕ್ಕಂಥ ಜಂತು ಹುಳುವಿನ ಬರ್ತಕ್ಕಂತಹ ಒಂದು ಬೇರುಗಂಟು ರೋಗವನ್ನು ನಾವು ನಿರ್ವಹಣೆ ಮಾಡ್ಬೋದು. ಕೆಲವೊಬ್ಬರು ರೈತರು, ಸರ್ ನಮ್ಮದು ನೀರಾವರಿ ಹನಿ ನೀರಾವರಿ ಇದೆ, ಅದರ ಮುಖಾಂತರ ಯಾವುದಾದ್ರೂ ಒಂದು ಔಷಧಿ ಇದೆಯಾ, ಅದನ್ನು ನಾವು ಹೇಗೆ ನಿರ್ವಹಣೆ ಮಾಡೋದು ಅನ್ನೋದಾದರೆ, ರಾಸಾಯನಿಕವಾಗಿ ವೇಲಂ ಪ್ರೈಮ್ ಅಂತಕ್ಕಂಥದ್ದು, ಇದು ಭಾಳ ಉತ್ತಮವಾಗಿರ್ತಕ್ಕಂಥ ಒಂದು ನೆಮ್ಯಾಟಿಸೈಡ್, ಜಂತು ಹುಳುವನ್ನು ನಿರ್ವಹಣೆ ಮಾಡ್ತಕ್ಕಂಥ ಒಂದು ರಾಸಾಯನಿಕ ಔಷಧಿ ಆಗಿರೋದ್ರಿಂದ ಇದನ್ನು ನಾವು 1 ml 1 ಲೀಟ್ರ್ ನೀರಿನ ಪ್ರಮಾಣದಲ್ಲಿ ಈ ಹನಿ ನೀರಾವರಿ ಮುಖಾಂತರನೇ ನಮ್ಮ ತೋಟಗಳಿಗೆ ಕೊಟ್ಟು ಇದನ್ನು ನಾವು ನಿರ್ವಹಣೆ ಮಾಡ್ಬೋದು. ಇದು ಎಲ್ಲ ಬೆಳೆಗಳಿಗೂ ಬರ್ತಕ್ಕಂಥ ಒಂದು ಸಾಮಾನ್ಯ ರೋಗ. ವಿಶೇಷವಾಗಿ ನಮ್ಮ ಹಿಪ್ಪುನೇರಳೆಗೆ ಬರ್ತಕ್ಕಂಥ ಕೀಟ ರೋಗ ಅಂತ ಹೇಳಿದ್ರೆ ಈ ಕೊಳೆ ರೋಗ ವಿಶೇಷವಾಗಿ ಭಾಳ ಹೆಚ್ಚು ಕಾಡ್ತಾ ಇದೆ. ಅದಾದಮೇಲೆ ಈ ಕೀಟಗಳಲ್ಲಿ ಅತಿ ಹೆಚ್ಚು ಕೀಟಗಳು, ರಸಹೀರ ಕೀಟಗಳು ನಮಗೆ ಬಾಧೆಯನ್ನು ಮಾಡ್ತಾ ಇದ್ದಾವೆ. ಅದಾದಮೇಲೆ ಇತ್ತೀಚಿನ ದಿನಗಳಲ್ಲಿ ಈ ಬಿಹಾರ್ ಹೆರಿ ಕ್ಯಾಟ್ರಪಿಲ್ಲರ್ ಅಂತಕ್ಕಂಥದ್ದು ಬಾಧನೆ ಮಾಡ್ತಾ ಇದೆ. ಹೀಗೆ ವಿಶೇಷವಾಗಿ ನಾವು ಹಿಪ್ಪು ನೇರಳೆಯಲ್ಲಿ ರೋಗ ಮತ್ತು ಹುಳುಗಳನ್ನು ಕಾಣಬಹುದು. ರೈತ ಬಂದವರೇ, ಹಿಪ್ಪು ನೇರಳೆ ನಮಗೆ ಲಾಭದಾಯಕವಾಗಬೇಕು ಅಂತ ಹೇಳಿದ್ರೆ ನಷ್ಟವನ್ನು ನಾವು ತಗ್ಗಿಸ್ಕೋಬೇಕಾಗುತ್ತೆ. ಹಾಗಾಗಿ ಆ ನಷ್ಟವನ್ನು ತಗ್ಗಿಸ್ಕೋಬೇಕು ಅಂತ ಹೇಳಿದ್ರೆ ಅದರಲ್ಲಿ ರೋಗಗಳ ನಿರ್ವಹಣೆ ಮತ್ತು ಕೀಟಬಾಧೆಗಳ ನಿರ್ವಹಣೆ ಬಹಳ ಪ್ರಮುಖವಾದದ್ದು. ಆ ಮೂಲಕವೇ ನಾವು ಹೆಚ್ಚು ಹೆಚ್ಚು ಈ ಹಿಪ್ಪು ನೇರಳೆ ಸೊಪ್ಪನ್ನು, ತುಂಬ ಉತ್ಕೃಷ್ಟ ದರ್ಜೆಯ ಸೊಪ್ಪನ್ನು ಬೆಳೆದು ನಾವು ನಮ್ಮ ರೇಷ್ಮೆ ಹುಳುಗಳಿಗೆ ನೀಡಿದರೆ ಮಾತ್ರ ನಮಗೆ ರೇಷ್ಮೆ ಬೆಳೆ ಒಂದು ಲಾಭದಾಯಕ ಬೆಳೆಯಾಗಿ ಹೆಚ್ಚು ಹಣವನ್ನು ತಂದುಕೊಡುತ್ತೆ. ಈ ನಿಟ್ಟಿನಲ್ಲಿ ಇಂದು ನಿಮ್ಮ ಒಂದು ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ವಿಚಾರಗಳಿಗೆ ವಿಸ್ತಾರವಾಗಿ ಸಮರ್ಪಕವಾದ ಮಾಹಿತಿಯನ್ನು ನೀಡಿದಂತಹ ಡಾಕ್ಟರ್ ಅರುಣ್ ಕುಮಾರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಡಾಕ್ಟರ್ ಅರುಣ್ ಕುಮಾರ್ ಅವರೇ, ನಮ್ಮ ರೈತ ಬಾಂಧವರು ರೋಗಗಳು ಹಾಗೂ ಕೀಟಬಾಧೆಗಳ ನಿರ್ವಹಣೆಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ದೂರವಾಣಿ ಕರೆ ಮಾಡಿ ಮಾಹಿತಿ ಪಡಿಬೇಕಂದ್ರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಮ್ಮ ರೈತ ಬಾಂಧವರಿಗಾಗಿ ಹೇಳಿ. ರೈತ ಬಾಂಧವರೇ, ನನ್ನ ದೂರವಾಣಿ ಸಂಖ್ಯೆ 9164148616 9164148616. ನಾನು ಮತ್ತೊಮ್ಮೆ ನಿಮಗೆ ಹೇಳ್ತಾ ಇದ್ದೀನಿ ದೂರವಾಣಿ ಸಂಖ್ಯೆಯನ್ನು, ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸಂಪರ್ಕಿಸಿ. 9164148616 ಈ ಒಂದು ದೂರವಾಣಿ ಸಂಖ್ಯೆಗೆ ತಾವು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು. ಧನ್ಯವಾದಗಳು ಅರುಣ್ ಕುಮಾರ್. ಧನ್ಯವಾದಗಳು ಎಲ್ಲ ರೈತ ಬಾಂಧವರಿಗೆ. ಧನ್ಯವಾದಗಳು. ಇದುವರೆಗೆ ಹಿಪ್ಪು ನೇರಳೆ ಬೆಳೆಗೆ ಕಾಡುವ ರೋಗಗಳು, ಕೀಟಬಾಧೆ ಹಾಗೂ ಅವುಗಳ ಸಮಗ್ರ ನಿರ್ವಹಣೆ ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯಲ್ಲಿ ವಿಜ್ಞಾನಿಯಾಗಿರುವ ಡಾಕ್ಟರ್ ಅರುಣ್ ಕುಮಾರ್ ಜಿಎಸ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ಸಿ ಹೇಮಕುಮಾರ್. ಯಾಕೋ ತುಂಬಾ ಗಾಬರಿ ಆಗಿದ್ಯಾ? ಎರಡು ವಾರದಿಂದ ಕೆಮ್ಮಿತ್ತು, ಕಫ ಪರೀಕ್ಷೆ ಮಾಡ್ಸೋಣ ಅಂತ ಬಂದಿದ್ದೆ. ಅದಕ್ ಭಯ ಯಾಕೆ? ಏನಾದ್ರೂ ಟಿಬಿ ಅಂತ ರಿಪೋರ್ಟ್ ಬಂದ್ಬಿಟ್ರೆ? ಅದಕ್ ಯಾಕೆ ಹೆದರಿಕೆ? ಟಿಬಿ ರೋಗಕ್ಕೆ ಈಗ ಒಳ್ಳೊಳ್ಳೆ ಔಷಧ ಬಂದಿದೆ, ಸಂಪೂರ್ಣ ಗುಣವಾಗುತ್ತೆ, ಔಷಧಿ ಉಚಿತವಾಗಿ ಕೊಡ್ತಾರೆ, ಡಾಕ್ಟರ್ ಹೇಳದ ಹಾಗ್ ಮಾಡು. ನಿರಂತರ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿರುವವರನ್ನು ಟಿಬಿ ಪರೀಕ್ಷೆ ಮಾಡಿಸಲು ಎಚ್ಚರಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಜನಪದ ಗೀತೆಗಳು. ಮೊದಲಿಗೆ ಕೇಳಿ ಎಲ್ ಜಿ ಸಹೋದರಿಯರು ಹಾಡಿರುವ ಒಂದು ಗೀತೆ. ಕರಿಯ ಕಪ್ಪಿನ ಕೋಲ್ ಕರಿಯೊಡ್ದ ಸೋಲಂಗಿ ಕೆರೆ ಏರಿ ಮೇಲ್ ಬರು ಓನಕ್ಕಯ್ಯ. ಕರಿಯ ಕಪ್ಪಿನ ಕೋಲ್ ಕರಿಯೊಡ್ದ ಸೋಲಂಗಿ ಕೆರೆ ಏರಿ ಮೇಲ್ ಬರು ಓನಕ್ಕಯ್ಯ. ಕೆರೆ ಏರಿ ಮೇಲೆ ಬರುವೋನಲ್ಲ ನ ಕಂಡು ಗಂಧಾಸುರಾಣಿ ಮನಸೋತಕ್ಕಯ್ಯ. ಗಂಧಾಸುರಾಣಿ ಮನಸೋತಕ್ಕಯ್ಯ. ಗಂಧಾಸುರಾಣಿ ಮನಸೋತ್ಮವನ್ ಮಗ್ನ ಮಾತೈತೆ ಮನೆಗೆ ಕರಿಯ ಕಬ್ಬಿನ ಕೋಲ್ ಕರಿಯೊಡ್ದ ಸೋಲಂಗಿ ಕೆರೆಯೇರಿ ಮೇಲ್ ಬರುವೋನಕ್ಕಯ್ಯ. ಕರಿಯ ಕಬ್ಬಿನ ಕೋಲ್ ಕರಿಯೊಡ್ದ ಸೋಲಂಗಿ ಕೆರೆಯೇರಿ ಮೇಲ್ ಬರುವೋನಕ್ಕಯ್ಯ. ಯಾತಾದ ಬಾವಿಲಿ ಧೋತ್ರ ಮಡಿ ಮಾಡೋನೆ ಜ್ಯೋತಿ ಮುತ್ತೌನ ಕಿವಿಯೊಳಗಕ್ಕಯ್ಯ. ಜ್ಯೋತಿ ಮುತ್ತೌನ ಕಿವಿಯೊಳಗಕ್ಕಯ್ಯ. ಜ್ಯೋತಿ ಮುತ್ತೌನ ಕಿವಿಯೋನ್ಮವನ್ ಮಗ್ನ ಮಾತೈತೆ ಮನೆಗೆ ಬರ ಹೇಳಕ್ಕಯ್ಯ. ಮಾತೈತೆ ಮನೆಗೆ ಬರ ಹೇಳಕ್ಕಯ್ಯ. ಕರಿಯ ಕಬ್ಬಿನ ಕೋಲ್ ಕರಿಯೊಡ್ದ ಸೋಲಂಗಿ ಕೆರೆಯೇರಿ ಮೇಲ್ ಬರುವೋನಕ್ಕಯ್ಯ. ಕಂದವಾಡಿ ಕಣಿವೇಲಿ ಕಂಡೀರ ನಲ್ಲನ ಗುಂಡಿ ಮುಂಡಾಸಿನ ನೀಲುವಂಗಕ್ಕಯ್ಯ. ಗುಂಡಿ ಮುಂಡಾಸಿನ ನೀಲುವಂಗಕ್ಕಯ್ಯ. ಗುಂಡಿ ಮುಂಡಾಸಿನ ನಿಲುವಂಗಿ ನಲ್ಲನ ಕಂಡಾರೆ ಮನೆಗೆ ಬರ ಹೇಳಕ್ಕಯ್ಯ. ಕಂಡಾರೆ ಮನೆಗೆ ಬರ ಹೇಳಕ್ಕಯ್ಯ. ಓ ಕರಿಯ ಕಬ್ಬಿನ ಕೋಲ್ ಕರಿಯೊಡ್ದ ಸೋಲಂಗಿ ಕೆರೆಯೇರಿ ಮೇಲ್ ಬರುವೋನಕ್ಕಯ್ಯ. ಕಂದಾದ ಬಾವಿಲಿ ಅಂಗಿ ಮಡಿ ಮಾಡೋನೆ ದುಂಡು ಮುತ್ತೌನ ಕಿವಿಯೊಳಗಕ್ಕಯ್ಯ. ದುಂಡು ಮುತ್ತೌನ ಕಿವಿಯೊಳಗಕ್ಕಯ್ಯ. ದುಂಡು ಮುತ್ತೌನ ಕಿವಿಯೋನ್ಮವನ್ ಮಗ್ನ ಕಂಡಾರೆ ಮನೆಗೆ ಬರ ಹೇಳಕ್ಕಯ್ಯ. ಕಂಡಾರೆ ಮನೆಗೆ ಬರ ಹೇಳಕ್ಕಯ್ಯ. ಮಾತೈತೆ ಮನೆಗೆ ಬರ ಹೇಳಕ್ಕಯ್ಯ. ಉಂಡಿಲ್ಲ ಮನೆಗೆ ಬರ ಹೇಳಕ್ಕಯ್ಯ. ಜ್ಯೋತಿ ಮುತ್ತೌನ ಕಿವಿಯೊಳಗ ಕರಿಯ ಕಬ್ಬಿನ ಕೋಲ್ ಕರಿಯೊಡ್ದ ಸೋಲಂಗಿ ಕೆರೆಯೇರಿ ಮೇಲ್ ಬರುವೋನಕ್ಕಯ್ಯ. ಕರಿಯ ಕಬ್ಬಿನ ಕೋಲ್ ಕರಿಯೊಡ್ದ ಸೋಲಂಗಿ ಕೆರೆಯೇರಿ ಮೇಲ್ ಬರುವೋನಕ್ಕಯ್ಯ. ಇನ್ನು ಮುಂದೆ ಕೇಳಿ ಕೆ ಯುವರಾಜ್ ಹಾಗೂ ಸಂಗಡಿಗರು ಹಾಡಿರುವ ಒಂದು ಗೀತೆ. ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನ ಕೇಳು ಕೇಳು ನನ್ನ ಕಂದ ಉತ್ತನಳ್ಳಿ ಮಾರಮ್ಮ ನನ್ನ ಗಂಡನಾದ ನಂಜುಂಡೇಶ್ವರನು ಹೋಗಿ 3 ತಿಂಗಳಾಯ್ತಲ್ಲವ್ವ ಅವನು ಹೋದಾಗಿನಿಂದ ನನ್ನ ಕಂದ ನನ್ನ ಹೊಟ್ಟೆ ಬಟ್ಟೆಗೆ ನೀರಂತೂ ಸೇರ್ತಾ ಇಲ್ಲಲ್ಲ ತಂಗಿ ತಲೆಯಲ್ಲಿ ನೆರೆ ಬಂದಿರುವಂತ ಆ ಮುದಿ ನನ್ನ ಸೌತೆರಿಗೆ ಒಲ್ಕೊಂಡು ಕುಂತಿದಾನಲ್ಲ ಅವನ್ ಘಾವಾದ್ರೂ ಕಚ್ಚಾ ಬರದ ಚೇಳಾದ್ರೂ ಕುಕ್ಕ ಬರದ ಹಾವಾದ್ರೂ ಕಚ್ಚಾ ಬರದ, ಚೇಳಾದ್ರೂ ದುಃಖ ಬರದ, ಹೊಟ್ಟೆ ಎನ್ನೋವು ಬಂದು ಹಟ್ಟಿಯ ಹಿಡಿಯ ಬರದ, ನಾಕಾರ ಜ್ವಾರ ಬಂದು ನರಳಾಡಿ ಸಾಯ ಬರದ, ಕಳ್ಳ ಅವನು ಸಾಯ ತೊಡೆಯ ಬರಲಿಲ್ಲ ತಂಗ್ಯವ್ವ ತಂದನ್ನ ತಾನಾನ. ಅಕ್ಕ ಆಡಿದ ಮಾತ ಚಿಕ್ಕ ತಂಗ್ಯಮ್ಮ ಕೇಳಿ, ಅಕ್ಕ ಆಡಿದ ಮಾತ ಚಿಕ್ಕ ತಂಗ್ಯಮ್ಮ ಕೇಳಿ, ಗಕ್ಕಾನೆ ತೇಜಿಯ ನೇರಿ ಹೊರಟಾಳ ತಂಗ್ಯಮ್ಮ ತಂದನ್ನ ತಾನಾನ, ತಂದನ್ನ ತಾನಾನ, ತಂದನಾನ ತಾನಾನ, ತಂದನ್ನ ತಾನಾನ, ತಂದನಾನ ತಾನಾನ. ನಿಸ್ರಾಮು ಜಾಮುವಂತೆ ಕಲ್ಲು ನೀರು ಕರಗೋ ವ್ಯಾಳೆಯಂತೆ, ಸಪ್ಪಟ್ಟು ಸರ್ರಾತ್ರೆಯಂತೆ ಉತ್ತನಳ್ಳಿ ಮಾರಮ್ಮನವರು ತನ್ನ ಭಾವನಾದ ನಂಜುಂಡೇಶ್ವರನನ್ನ ಯಾವ ರೀತಿ ಅತಿ ಪ್ರೀತಿಯಿಂದ ಕರೀತಿದ್ದಾಳಪ್ಪ ಅಂದ್ರೆ, ಭಾವ ಮಾತನಾಡಯ್ಯ ಶಂಭೋ, ಮಾತನಾಡಯ್ಯ ಶಂಭೋ, ಮಾತನಾಡಯ್ಯ ಶಂಭೋ, ಮಾತನಾಡಯ್ಯ ಶಂಭೋ, ಮಾತಿಗೆ ಮರುಳಾದೆ ಪ್ರೀತಿ ಉಳ್ಳರಸೆ ಮಾತನ್ನಾಡೋ, ಎದ್ದು ಬೀದಿಗೆ ಬಾರೋ ಮುದ್ದುಳ್ಳ ಮುಖವತ್ತೋರೋ. ಪಚ್ಚೆಯ ತೆನೆಗಳು ನೀನೆ, ಪಚ್ಚೆಯ ತೆನೆಗಳು ನೀನೆ, ಮೆಚ್ಚಿ ಮುಡಿಯೋಳು ನಾನೇ, ಮೆಚ್ಚಿ ಮುಡಿಯೋಳು ನಾನೇ, ಯಚ್ಚಾಳಗಾರ ಮಾತನ್ನಾಡೋ ಶಿವನೇ ಮಾತನ್ನಾಡ